ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಈಗ 17ನೇ ತಾರೀಕು ಏನು ಮೇ ಇದೆ, ಇದನ್ನು ವಿಶ್ವ ರಕ್ತದೊತ್ತಡದ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಮುಖ್ಯವಾಗಿ ಈ ರಕ್ತದೊತ್ತಡದ ದಿನ ಅಂತ ಹೇಳುವಾಗ ಇತ್ತೀಚಿನ ದಿನಗಳಲ್ಲಿ ಎರಡು ಕಾಯಿಲೆಗಳು ತುಂಬ ಜಾಸ್ತಿ ಕಾಣ್ತಾ ಇದೆ. ಹೌದು, ಮಧುಮೇಹ ಮತ್ತು ಈ ರಕ್ತದೊತ್ತಡ. ಹೌದು, ಇದು ಜಾಸ್ತಿ ಆಗಲಿಕ್ಕೆ ಕಾರಣ ಏನು ಸರ್? ಈಗ ಮೊದಲನೇ ವಿಷಯ ಅಂತ ಹೇಳಿದರೆ ಎಲ್ಲಿ ಜಾಸ್ತಿ ಕಾಣ್ತಾ ಇದೆ ಅಂತ ಹೇಳಿದರೆ ನಮ್ಮ ಏಷ್ಯನ್ ಕಂಟ್ರೀಸಲ್ಲಿ, ಏಷ್ಯನ್ ಕಂಟ್ರೀಸ್ ಅಂತ ಹೇಳಿದರೆ ನಾವೆಲ್ಲ ಭಾರತ ದೇಶ ಇರ್ಬೋದು, ಪಕ್ಕದ ಇಂಡೋನೇಷ್ಯಾ, ಈ ಏಷ್ಯನ್ ರೇಷ್ಯಗಳೆಲ್ಲಿದೆ ಇಲ್ಲಿ ಈ ಅಧಿಕ ರಕ್ತದೊತ್ತಡ ಆಗಿರ್ಬೋದು ಅಥವಾ ಮಧುಮೇಹ ಆಗಿರ್ಬೋದು ಇದು ಜಾಸ್ತಿ. ಅಂದರೆ ಅದರ ಅರ್ಥ ಏನು ಅಂತ ಹೇಳಿದರೆ ನಮ್ಮ ಜನಾಂಗವೇ ಈ ರೋಗಕ್ಕೆ ಜಾಸ್ತಿ ಬಲಿಯಾಗುವಂಥ ವ್ಯವಸ್ಥೆ ಜೀನಲ್ಲೇ ಇದೆ, ನಮ್ಮ ರಕ್ತದಲ್ಲೇ ಇದೆ. ಅದು ಒಂದು. ಎರಡನೇದು, ತಮಗೆಲ್ಲ ತಿಳಿದಿರುವಂತೆ ಈಗದ ಜೀವನ ಶೈಲಿ, ಈಗ ನಾವು ತುಂಬಾ ಬದಲಾಗಿದ್ದೇವೆ. ಮೊದಲು ಬೆಳಿಗ್ಗೆ ಎದ್ದು ನೀರು ಬಾವಿಯಿಂದ ಸೇದಬೇಕಿತ್ತು, ಕೈಯಿಂದ ಸೇದಬೇಕಿತ್ತು, ಕಡಿಗೆಗೆ ಕಡಿಯುವ ಕಲ್ಲಲ್ಲಿ ಕಡಿಬೇಕಿತ್ತು, ಕೈಯನ್ನು ಉಪಯೋಗಿಸಬೇಕಿತ್ತು, ಎಲ್ಲವೂ ಮೇಲೆ ಮೇಲೆ ಏನು ಹೆಚ್ಚಿನ ಅಂಶ ಹೆಚ್ಚಿನ ಮನೆಯಲ್ಲಿ ಅಟ್ಟಣಿಗೆ ಅಥವಾ ಮೇಲೆ ಒಂದು ಬೇರೆ ಮಾಳಿಗೆ ಥರ ಇತ್ತು, ಅಲ್ಲಿಗೆ ನಡ್ಕೊಂಡು ಹೋಗಿ ಮೆಟ್ಟಿಲನ್ನು ಹತ್ತಿ ಬೇಕಾದ ಸಾಮಗ್ರಿ ತೆಗಿಬೇಕಿತ್ತು, ಎಲ್ಲ ಒಂಥರ ದೈಹಿಕ ಶ್ರಮ ಉಪಯೋಗಿಸಿ ಮಾಡುವಂಥ ಕೆಲಸ, ಅದು ಹೆಣ್ಣಾಗಲಿ ಗಂಡಾಗಲಿ ಇತ್ತು, ಇಬ್ಬರಿಗೂ ಇತ್ತು. ಇವತ್ತು ಎಲ್ಲವೂ ಯಾಂತ್ರಿಕ ಆಗಿದೆ. ನೀರು ನೀವು ಹಾಗೆ ಟ್ಯಾಪ್ ತಿರುಗಿಸಿದರೆ ಅಥವಾ ನಳ್ಳಿ ತಿರುಗಿಸಿದರೆ ನೀರು ಬರ್ತದೆ, ಅಡುಗೆಯಲ್ಲಿ ಕಡಿಯುವ ಅಗತ್ಯವೇ ಇಲ್ಲ, ಮಿಕ್ಸರ್ ಗ್ರೈಂಡರಲ್ಲಿ ಒಂದು ಸ್ವಿಚ್ ಒತ್ತಿದರೆ ಅಡುಗೆ ರೆಡಿ ಆಗ್ತದೆ. ಸಾಕಷ್ಟು ಯಾಂತ್ರಿಕ ಬದುಕಿಂದ ನಮ್ಮ ದೈಹಿಕ ಪರಿಶ್ರಮಗಳು ತುಂಬಾ ಕಮ್ಮಿ ಆಗಿದೆ. ಇದು ಒಂದು ಕಡೆ ಅಂತ ಆದರೆ, ಎರಡನೇದು ನಮ್ಮ ಆಹಾರ ಶೈಲಿ ಕೂಡ ತುಂಬ ಬದಲಾಗಿದೆ. ಇವತ್ತು ಫ್ರಿಜ್ ಬಂದಿದೆ, 3 ದಿವಸ, 1 ವಾರದ ಹಿಂದೆ, 2 ದಿವಸ ಹಿಂದೆದ್ದು ನಾವು ಪದಾರ್ಥ ತಿಂತೇವೆ, ಅಥವಾ ನಾವು ತಿಂಡಿ ತಿನಿಸುಗಳಾಗಿರ್ಬೋದು, ಆಹಾರಗಳಾಗಿರ್ಬೋದು ತುಂಬ ಹಿಂದೆ ಪ್ರೊಸೆಸ್ಡ್ ಆದ ಫುಡ್ಡನ್ನು ಜಾಸ್ತಿ ತಿಂತೇವೆ. ಸಾಕಷ್ಟು ಪ್ಯಾಕೇಜ್ಡ್ ಫುಡ್ ಬರ್ತದೆ ಅಥವಾ ಈಗಾಗಲೇ ತಯಾರಿಸಲ್ಪಟ್ಟು ಅದನ್ನು ಸೀಲ್ ಮಾಡಿದಂಥ ತಿಂಡಿಗಳು ಬರ್ತದೆ. ಸೊ ಅದನ್ನು ನೀವು ಫ್ರಿಡ್ಜಲ್ಲಿ ಇಡ್ಬೋದು, ಅದು ಬಿಸಿ ಮಾಡ್ಬೋದು ಆ ರೀತಿಯ. ಅಂದರೆ ಇಲ್ಲಿ ನಾನು ಏನನ್ನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ನೀವು ಕಳೆದ ಒಂದು 50 ವರ್ಷಗಳ ಒಂದು ಸಮಯವನ್ನು ನೋಡಿದರೆ ನಮ್ಮ ಜೀವನ ಶೈಲಿ ತುಂಬ ವೇಗವಾಗಿ ಬದಲಾಗಿದೆ. ನೀವೇ ಗುರುತಿಸ್ಬೋದು ಅದನ್ನು, ಅಥವಾ ಜನರೆಲ್ಲರೂ ಗುರುತಿಸ್ಬೋದು. ಈ ಜೀವನ ಶೈಲಿಯ ಮಾರ್ಪಾಡು, ನಮ್ಮ ಆಹಾರ ಶೈಲಿಯ ಮಾರ್ಪಾಡು ಮೊತ್ತ ಮೊದಲ ಕಾರಣ ಈ ನಮ್ಮ ಈಗಿನ ಅತಿ ರಕ್ತದೊತ್ತಡ ಇರ್ಬೋದು ಅಥವಾ ಮಧುಮೇಹ ಇರ್ಬೋದು. ಇವತ್ತು ನಾವು ಅಧಿಕ ರಕ್ತದೊತ್ತಡದ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದೇವೆ, ಯಾಕೆಂತ ಹೇಳಿದ್ರೆ ಇವತ್ತು ವಿಶ್ವ ಅಧಿಕ ರಕ್ತದೊತ್ತಡದ ದಿನವಾಗಿದೆ. ಈಗ ರಕ್ತದೊತ್ತಡ ಅಂತ ಹೇಳುವಾಗ ಸಾಮಾನ್ಯವಾಗಿ ಹೋದ ಕೂಡಲೇ ನಮ್ಮನ್ನು ಡಾಕ್ಟರ್ಗಳು ಯಾವಾಗ ಹೋದರೂ ಕೂಡ ಒಂದು ಟೆಸ್ಟ್ ಮಾಡ್ತಾರೆ. ಹೌದು, ಒಂದು ಹೀಗೆ ಸ್ಟೆಥೋಸ್ಕೋಪ್ ಇಟ್ಟು ಒಂದು ಟೆಸ್ಟ್ ಮಾಡುವಂಥದ್ದು, ಒಂದು ಹೌದು ಪ್ರೆಷರ್ನ ಕಂಡು ಹಿಡಿಯಲಿಕ್ಕೆ ಒಂದು ಮೀಟರ್ ಮೂಲಕ. ಹೌದು, ಸಾಮಾನ್ಯವಾಗಿ ಎಷ್ಟು ರಕ್ತದ ಒತ್ತಡ ಅಂತ ಇರಬೇಕು, ಮತ್ತು ಈ ರಕ್ತದ ಒತ್ತಡ ಅಂದರೆ ಏನಿದು? ಈಗ ಮೊದಲನೇದಾಗಿ ಏನಾಗಿತ್ತು, ಮೊದಲು ನಾವೆಲ್ಲ 130 ಅಂದರೆ ನಮ್ಮ ಹೃದಯ ಸಂಕುಚಿತಗೊಳ್ಳುವಾಗ ಒಂದು ಒತ್ತಡ ಬರ್ತದೆ. ಸಂಕುಚಿತಗೊಳ್ಳುವಾಗ ರಕ್ತವನ್ನು ಅದು ರಕ್ತನಾಳಲ್ಲಿ ದೂಡುತ್ತದೆ, ತುಂಬ ಪಂಪಿನ ಹಾಗೆ. ಆ ದೂಡುವಾಗ ಏನಾಗ್ತದೆ, ಈ ರಕ್ತದ ಎಲ್ಲ ನಾಳಗಳು ಒಂದಷ್ಟು ವಿಕಸಿತಗೊಳ್ತದೆ, ಆಮೇಲೆ ಮತ್ತೆ ಅದು ಸಂಕುಚಿತಗೊಳ್ತದೆ. ಸಂಕುಚಿತ ಅಂತ ಹೇಳಿದ್ರೆ ಹಾರ್ಟ್ ಮತ್ತೆ ವಿಕಸನ ಹೊಂದಿ ಕಡಿಮೆ ರಕ್ತ ನಾಳಗಳನ್ನು ಸಪುರಗೊಂಡು ಅದರಿಂದ ರಕ್ತ ಬರ್ತದೆ. ಸೊ ಎರಡರಲ್ಲೂ ಎರಡು ರೀತಿಯ ಒತ್ತಡ ಇರ್ತದೆ, ಒಂದು ಸಲ ಹೃದಯ ಸಂಕುಚಿತಗೊಂಡಾಗ, ಒಂದು ಸಲ ವಿಕಸನಗೊಂಡಾಗ. ಸೊ ಇದನ್ನು 120/80 ಅಂತ ಹೇಳ್ತೇವೆ. ಮೊದಲು ನಾವು 130/90 ತೊಂದರೆ ಇಲ್ಲ ಅಂತ ಹೇಳೋ ಪರಿಸ್ಥಿತಿ ಇತ್ತು. ಬಟ್ ಈಗ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ 110/70 ಇದ್ದರೆ ಒಳ್ಳೆಯದು, 120/80 ಇದ್ದರೆ ಸಾಧಾರಣ ಅಂತ. ಸೊ 120/80 ಅಥವಾ 110/70 ತುಂಬ ಒಳ್ಳೆಯದು ಅಂತ ಈಗದ ವೈದ್ಯಕೀಯ ಏನು ಹೊಸ ವಿಜ್ಞಾನ ಇದೆ ಅದು ಆ ರೀತಿ ಹೇಳ್ತಾ ಇದೆ. ಈಗ ಇದಕ್ಕಿಂತ ಜಾಸ್ತಿ ಆದರೆ ಅಥವಾ ಕಡಿಮೆ ಆದರೆ ಏನು ತೊಂದರೆಗಳು? ಈಗ ಇವತ್ತು ನಾವು ಜಾಸ್ತಿ ಆದರೆ ಏನು ತೊಂದರೆ ಅಂತೇಳಿ ಜಾಸ್ತಿ ಯೋಚಿಸಬೇಕು. ಯಾಕೆಂತ ಹೇಳಿದರೆ ಮೊದಲನೇದಾಗಿ ಜಾಸ್ತಿ ಜನ ಇವತ್ತು ತೊಂದರೆಗೊಳಗಾಡ್ತಾ ಇರೋದು ಅಧಿಕ ರಕ್ತದೊತ್ತಡದಿಂದ. ಸೊ ಏನಾಗ್ತದೆ ನೀವೇ ಯೋಚಿಸ್ಬೋದು, ನಮ್ಮ ಮನೆಯಲ್ಲಿರೋ ಒಂದು ಸಾಧಾರಣ ಪಂಪ್, ನೀರು ಸಾಗಿಸುವ ಪಂಪಲ್ಲಿ ಪಂಪಿನಿಂದ ಹೊರಗಡೆ ಬರುವಂಥ ನೀರು ಬರುವ ಅಥವಾ ಹಾಯಿಸುವ ಪೈಪ್ ಏನಿದೆ, ಪೈಪಲ್ಲಿ ಏನಾದರೂ ಹಾವಸೆ ಹಿಡಿದ್ರೆ ಅಥವಾ ಕಸ ಕೂತ್ರೆ ಆಗ ಪಂಪ್ ಗುರುಗುರು ಅಂತ ಅದು ಒಂದು ದಮ್ ಕಟ್ಟೋದು ಅಂತ ಹೇಳ್ತೇವೆ ನಾವು ತುಳುವಲ್ಲಿ, ಅಥವಾ ಕಷ್ಟ ಆಗತ್ತೆ ಅದಕ್ಕೆ ಕೆಲಸ ನಾಡಲಿಕ್ಕೆ. ಅದೇ ರೀತಿಯಲ್ಲಿ ನಮ್ಮ ರಕ್ತನಾಳಗಳು ಪೆಡಸಾದಾಗ ಹಾಗೂ ಅದರಲ್ಲಿ ಒಂದಷ್ಟು ಕೊಬ್ಬಿನಂಶ ಕೂತ್ಕೊಂಡಾಗ, ವಯಸ್ಸಿಗೆ ಅನುಗುಣವಾಗಿ ಇದು ಕೂಡ ಸಾಧ್ಯ ಇದೆ, ಮತ್ತು ಕೆಲವೊಂದಷ್ಟು ಆಹಾರ ಶೈಲಿಯಿಂದ ಸಾಧ್ಯ ಇದೆ. ಈ ರೀತಿ ಆಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಹೃದಯದ ಮೇಲೆ ಒತ್ತಡ ಬೀಳುತ್ತದೆ. ಸೊ ಹೃದಯಾಫಘಾತ ಆಗ್ಬೋದು ಒಂದನೇದಾಗಿ. ಎರಡನೇದು ಹೃದಯ ಒಂದೊಂದು ನಿಧಾನವಾಗಿ ತನ್ನ ಕ್ಷಮತೆಯನ್ನು ಕಳೆದುಕೊಳ್ಬೋದು, ತನ್ನ ತಾಕತ್ತು ಏನಿರುತ್ತೆ ಅದನ್ನು ಕಳೆದುಕೊಳ್ಬೋದು. ಮತ್ತು ನೋಡಿ, ನಾವೆಲ್ಲ ಬೇರೆ ಅಂಗಕ್ಕೆ ಒಂದಷ್ಟು ರೆಸ್ಟ್ ಇದೆ, ಮಲಗುವಾಗ ಒಂದಷ್ಟು ಎಲ್ಲ ರಂಧ್ರಗಳು ಅಂಗಗಳು ಒಂದಷ್ಟು ರೆಸ್ಟ್ ತಗೊಳ್ತೇವೆ. ಯಾವುದೇ ರೀತಿಯ ಹುಟ್ಟಿದ ದಿವಸ ಅಥವಾ ಹುಟ್ಟಿದ ದಿವಸಕ್ಕಿಂತಲೂ ಮೊದಲೇ ಶುರು ಆಗಿರ್ತದೆ ಅದರ ಕೆಲಸ ಗರ್ಭದಲ್ಲಿ, ಸಾಯುವವರೆಗೆ ಒಂದು ನಿಮಿಷವೂ ನಿಲ್ಲದೆ, ಒಂದು ಸೆಕೆಂಡೂ ನಿಲ್ಲದೆ ಕೆಲಸ ನಿರ್ವಹಿಸುವ ಒಂದು ಅಂಗ ಅಂತೇಳಿ ಹೃದಯ ಮತ್ತು ಅದರ ರಕ್ತನಾಳಗಳು. ಸೊ ಅವುಗಳಿಗೆ ತೊಂದರೆ ಆಗ್ತದೆ, ಅವುಗಳಿಗೆ ತೊಂದರೆ ಆಗುವಾಗ ರಕ್ತದೊತ್ತಡ ಜಾಸ್ತಿ ಆಗ್ತದೆ. ಸೊ ರಕ್ತದೊತ್ತಡ ಜಾಸ್ತಿ ಆಗುವಾಗ ಇವುಗಳಿಗೆ ತೊಂದರೆ ಆಗ್ತದೆ, ವೈಸ್ ವರ್ಸ. ಅದು ಇದಲ್ಲದೆ ನಮ್ಮ ಎಲ್ಲ ಅಂಗಗಳು, ನಮ್ಮ ಕಿಡ್ನಿ ಇರ್ಬೋದು, ಮೂತ್ರವನ್ನು ಏನು ಪರಿಷ್ಕರಿಸುವ ವ್ಯವಸ್ಥೆ ಇರ್ತದೆ, ರಕ್ತದಿಂದ ಮೂತ್ರವನ್ನು ಉತ್ಪಾದಿಸುವ ಆ ಅಂಗ ಮೊದಲಿಗೆ ಹೋಗ್ತದೆ. ನಮ್ಮ ಶ್ವಾಸಕೋಶಗಳ ಮೇಲೆ ಒತ್ತಡ ಬೀಳ್ತದೆ. ನಮ್ಮ ಮೆದುಳು, ಮೆದುಳಿಗೆ ರಕ್ತ ಬೇಕೇ ಬೇಕು, ಯಾಕಂದರೆ ಮೆದುಳಿಗೆ ಆಹಾರ ಬೇಕು, ಆಕ್ಸಿಜನ್ ಬೇಕು, ಅದು ಎಲ್ಲ ಈ ರಕ್ತದಲ್ಲಿ ಹೋಗೋದು, ರಕ್ತನಾಳದ ಮೂಲಕ ಹೋಗೋದು. ಈ ಹೋದಂಥ ರಕ್ತನಾಳಗಳು ಪೆಡಸಾದರೆ ಅಥವಾ ಅದರಲ್ಲಿ ಜಾಸ್ತಿ ಒತ್ತಡ ಉಂಟಾದರೆ ಅದು ಒಡೆದು ಹೋಗ್ಬೋದು. ಒಡೆದು ಹೋದರೆ ಮೆದುಳಿಗೆ ರಕ್ತಸ್ರಾವವೇ ಆಗ್ಬೋದು ಅಥವಾ ರಕ್ತದ ಸಂಚಲನ ಕಮ್ಮಿ ಆಗ್ಬೋದು. ಎರಡರಲ್ಲೂ ಮೆದುಳಿನ ಅಂಗ, ಅದರ ಜಾಗ ಹಾಳಾಗಿ ಹೋಗ್ತದೆ ಅಥವಾ ಅದು ಸತ್ತು ಹೋಗ್ಬೋದು. ಅಂಥ ಸಮಯದಲ್ಲಿ ಪಾರ್ಶ್ವವಾಯು ಕೂಡ ಆಗ್ಬೋದು. ಸೊ ಅಧಿಕ ರಕ್ತದೊತ್ತಡದಿಂದ ಏನೆಲ್ಲ ಆಗ್ತದೆ ಅಂತ ಹೇಳಿದರೆ ಎಲ್ಲವೂ ಆಗ್ತದೆ, ಎಲ್ಲ ರೀತಿಯ ತೊಂದರೆಗಳು ಸಂಭವಿಸ್ಬೋದು ಆರೋಗ್ಯಕ್ಕೆ. ಅಧಿಕದ ರಕ್ತದೊತ್ತಡ ಅನ್ನೋದು ನಿಧಾನವಾಗಿ ಮನುಷ್ಯನನ್ನು ಕೊಲ್ಲುವ ಒಂದು ವ್ಯವಸ್ಥೆ. ಈಗ ನಿಧಾನವಾಗಿ ಅಂತ ಹೇಳಿದರೆ ಇದು ಏನಾದರೂ ಕೂಡ ಅದಕ್ಕೆ ಒಂದು ಲಕ್ಷಣಗಳು ಅಂತ ಏನಾದರೂ ಉಂಟ? ಖಂಡಿತ ಇದೆ. ಈಗ ನಿದ್ದೆ ಬಾರದಿರುವಿಕೆ, ತಲೆನೋವಿರ್ಬೋದು, ನಡೆಯುವಾಗ ವಾಲುವುದಿರ್ಬೋದು, ಅಥವಾ ಒಂಥರ ಕಾರ್ಯಕ್ಷಮತೆಯಲ್ಲಿ ಕಮ್ಮಿ ಆಗಿದ್ದಿರ್ಬೋದು, ಇದೆಲ್ಲ ಒಂದು ಕಡೆ. ಆದರೆ ಈಗ ಹೊಸತಾಗಿ ನಾವು ಅಧಿಕ ರಕ್ತದೊತ್ತಡದ ದಿನವಾಗಿ ಏನು ಯೋಚಿಸಬೇಕು ಅಂತ ಹೇಳಿದರೆ, ಇವತ್ತು ಅಧಿಕ ರಕ್ತದೊತ್ತಡ ನಾವು ತೊಂದರೆಗೆ ಆದ ನಂತರ ನೋಡೋದಲ್ಲ. ಯಾರೆಲ್ಲ 30 ವರ್ಷಗಿಂತ ಮೇಲ್ಪಟ್ಟವರಿರ್ತೀರಿ, ತಾವೆಲ್ಲರೂ ವರ್ಷದಲ್ಲಿ 2 ಸಲ ದಯವಿಟ್ಟು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಇವತ್ತು ಅದಕ್ಕಿಂತಲೂ ಕೆಳಗಿನ ಮಟ್ಟದಲ್ಲಿ ಅಂದರೆ ಉಪಕೇಂದ್ರದಲ್ಲಿ ಆಮ್ ಅಂತ ಕರಿತೇವೆ, ಆಯುಷ್ಮಾನ್ ಆರೋಗ್ಯ ಮಂದಿರ. ಸೊ ಇಲ್ಲಿ ಸಮುದಾಯ ಆರೋಗ್ಯಾಧಿಕಾರಿ ಅಂತ ಇರ್ತಾರೆ, ಅವರು ತುಂಬ ಇದರ ಬಗ್ಗೆ ನುರಿತವರು ಇರ್ತಾರೆ. ಅವರು ತಮ್ಮ ರಕ್ತದೊತ್ತಡವನ್ನು ಮಾಪನ ಮಾಡ್ತಾರೆ. ಒಂದು ವೇಳೆ ಜಾಸ್ತಿ ಇದ್ದರೆ ಕೂಡಲೇ ಅದಕ್ಕೆ ಔಷಧಿಯನ್ನು ಸಂಬಂಧಪಟ್ಟ ವೈದ್ಯರ ಮೂಲಕ ನೀಡಿರ್ತಾರೆ. ಇನ್ನು ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತೇಳಿ, ಮೊದಲು ಏನಾಗ್ತಾ ಇತ್ತು ಅಂತ ಹೇಳಿದರೆ, ನೀವು ಹೋಗ್ತಾ ಇದ್ರಿ ವೈದ್ಯರ ಬಳಿಗೆ ಯಾವಾಗ ನಿಮ್ಗೆ ಏನಾದರೂ ತೊಂದರೆ ಆಗಬೇಕು, ತಲೆನೋವು ಬರಬೇಕು ಅಥವಾ ವಾಲ್ ಬೇಕು ನಡೆಯುವಾಗ, ನಿದ್ದೆ ಬರ್ತಾ ಇಲ್ಲ, ತಲೆನೋವು ಬರ್ತಾ ಇದೆ, ಎದುರುಗಡೆ ತಲೆನೋವು ಬರ್ತಾ ಇದೆ ಅಥವಾ ತಲೆ ಹಿಂದುಗಡೆ ತಲೆನೋವು ಬರ್ತದೆ, ಕುತ್ತಿಗೆಯಲ್ಲಿ ಸಡತ ಬರ್ತದೆ, ಆ ಟೈಮಲ್ಲಿ ಅಂಥ ಸಮಯದಲ್ಲಿ ಮಾತ್ರ ಹೋಗ್ತಾ ಇದ್ರಿ, ಇದು ತಪ್ಪು. ರಕ್ತದೊತ್ತಡ ಜಾಸ್ತಿ ಆದಮೇಲೆ ತುಂಬಾ ಜಾಸ್ತಿ, ಒಬ್ಬ ಈಗ ಬರುವಾಗಲೇ 160 110 ಅವನಿಗೆ ರಕ್ತದೊತ್ತಡ ಶುರುವಾದರೆ ಅವನಿಗೆ ಆಮೇಲೆ ಬೇರೆ ವ್ಯವಸ್ಥೆ ಇಲ್ಲ, ಮಾತ್ರೆ ತಗೊಳ್ಳೇಬೇಕು. ಅದೇ ಒಂದು ವೇಳೆ ನೀವು 130 90 ಆಗುವ ಬಂದರು ಅಥವಾ 135 95 ಆಗುವಾಗ ನೀವು ನಮ್ಮಲ್ಲಿಗೆ ಬಂದರೆ ಅಥವಾ ಆರೋಗ್ಯ ಇಲಾಖೆಗೆ ಬಂದರೆ, ಆಗ ನಿಮಗೆ ಜೀವನ ಶೈಲಿ ಮಾರ್ಪಾಡು ಮಾಡಿ ಔಷಧಿ ಇಲ್ಲದೆ ಇನ್ನೊಂದು 20 ವರ್ಷನೋ 10 ವರ್ಷನೋ ಮುಂದೂಡ್ಬೋದು ರಕ್ತದೊತ್ತಡ. ಇದು ಅಗತ್ಯ. ಇಲ್ಲಿ ನಾವು ಮದ್ದು ಕೊಟ್ಟು ಗುಣಪಡಿಸುವುದಕ್ಕಿಂತ ಮದ್ದಿಲ್ಲದೆ ನಮ್ಮ ಜೀವನ ಶೈಲಿಯನ್ನು ಮಾರ್ಪಾಡು ಮಾಡಿ ಗುಣಪಡಿಸುವುದು ಅತಿ ದೊಡ್ಡ ವಿಷಯ, ಹಾಗೂ ಅದನ್ನು ಮಾಡಬೇಕು, ಅದರ ಪ್ರಯೋಜನ ಜನ ಪಡೀಬೇಕು ಅನ್ನೋದೇ ಇವತ್ತಿನ ಈ ದಿನದ ಮಹತ್ವ. ಸಾಮಾನ್ಯವಾಗಿ ಈ ರೀತಿಯ ರಕ್ತದೊತ್ತಡಕ್ಕೆ ಮಾತ್ರೆ ತಗೊಳ್ಳುವಾಗ ಹೇಳ್ತಾರೆ, ಒಂದು ಸಲ ತಗೊಂಡ್ರೆ ಮತ್ತೆ ತಗೊಳ್ತಾ ಇರಬೇಕು ಅಂತ. ಹೌದಾ? ಅದು ಇಲ್ಲ, ಆ ರೀತಿ ಇರುವುದಿಲ್ಲ. ಈಗ ಒಂದು ವೇಳೆ ಈಗ ಒಬ್ಬನಿಗೆ 140-95 ಉಂಟು ಅಥವಾ 100-150 ಉಂಟು, ಆತನಿಗೆ ಸದ್ಯದ ಮಟ್ಟಿಗೆ ಮಾತ್ರ ಕೊಡಬೇಕಾಗತ್ತೆ. ಆದರೆ ಆತನು ತನ್ನ ಬೊಜ್ಜು ಕರಗಿಸಿದರೆ, ತನ್ನ ತೂಕ ಇಳಿಸ್ಕೊಂಡ್ರೆ, ತನ್ನ ಜೀವನ ಶೈಲಿಯನ್ನು ಚೇಂಜ್ ಮಾಡಿಕೊಂಡ್ರೆ, ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಂಡ್ರೆ, ಖಂಡಿತ ಮತ್ತೆ ಒಂದಷ್ಟು ದಿವಸದ ನಂತರ ಯಾವುದೇ ಮಾತ್ರೆ ಇಲ್ಲದೆ ಮತ್ತೆ ಮುಂದುವರಿಬೋದು. ಆದರೆ ಬರುವಾಗಲೇ ಒಂದು 180-120 ಉಂಟು ಅಂಥವನು ಮಾತ್ರ ಹೆಚ್ಚಿನ ಅಂಶ ಜೀವನ ಪೂರ್ತಿ ನೀವು ಹೇಳಿದ ವ್ಯವಸ್ಥೆ ಬರ್ಬೋದು, ಔಷಧಿ ತಗೋಬೇಕಾದೀತು. ಇಲ್ಲಿ ನೀವು ಸಮಯಕ್ಕೆ ಸರಿಯಾಗಿ ಹಾಗೂ ಕರಾರುವಕ್ಕಾಗಿ ಪ್ರತಿ ವರ್ಷ ನಿಮ್ಮ ಬಿ ಪಿಯನ್ನು ಅಥವಾ ನಿಮ್ಮ ರಕ್ತದೊತ್ತಡವನ್ನು 30 ವರ್ಷದ ನಂತರ ಮಾಪನ ಮಾಡಿಸಿಕೊಳ್ಳುವುದು ಅತಿ ಅಗತ್ಯ. ವ್ಯವಸ್ಥೆ ಸರ್ಕಾರದಿಂದ ಇದೆ, ಅದನ್ನು ಉಪಯೋಗಿಸಿಕೊಳ್ಳೋದು ಜನರ ಕರ್ತವ್ಯ, ಹಾಗೂ ಜನರು ಮಾಡಲೇಬೇಕು ಅದನ್ನು. ಈಗ ಈ ಬಿ ಪಿ ಇದ್ದವರಿಗೆ ಮುಂದೆ ಶುಗರ್ ಬರ್ತದೆ ಅಂತ ಹೇಳ್ತಾರೆ, ಹೌದಾ? ಹೌದು, ಅದು ಒಂದು ಕಾರಣ ಇರ್ತದೆ. ಯಾಕೆಂತ ಹೇಳಿದ್ರೆ ಬಿ ಪಿ ಆದ ಕೂಡಲೇ ಏನಾಗ್ತದೆ, ಅಂಗಗಳಿಗೆ ಮೆದೋಜೀರಕ ಗ್ರಂಥಿ ಹೇಳ್ತೇವೆ ನಾವು, ಆ ಪ್ಯಾಂಕ್ರಿಯಸ್ ಏನು ನಮ್ಮ ಇನ್ಸುಲಿನ್ ಅನ್ನು ಉತ್ಪಾದಿಸ್ತದೆ, ಆ ಗ್ರಂಥಿಗೆ ಕೂಡ ಒಂದಷ್ಟು ಬಿ ಪಿಯಿಂದಾಗಿ ಅಥವಾ ಅಧಿಕ ರಕ್ತದೊತ್ತಡದಿಂದ ತೊಂದರೆ ಆಗಬರ್ಬೋದು. ಆ ತೊಂದರೆಯಿಂದಾಗಿ ಅದರ ಕಾರ್ಯಕ್ಷಮತೆ ಕಮ್ಮಿ ಆಗುವಾಗ ಮಧುಮೇಹ ಕೂಡ ಶುರುವಾಗ್ಬೋದು. ಈಗ ಎಲ್ಲದಕ್ಕೂ ಮುಖ್ಯ ಕಾರಣ ನಾನು ಹೇಳಿದ್ದಾಗ ಯಾವುದು, ನಮ್ಮ ಜೀವನ ಶೈಲಿ. ಸೊ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡ್ರೆ, ಒಂದಷ್ಟು ನಾವು ಪರಿಶ್ರಮದ ಕೆಲಸಗಳಿಗೆ ಮತ್ತೆ ವಾಪಸ್ ಹೋದರೆ ಖಂಡಿತವಾಗಿ ರಕ್ತದೊತ್ತಡದ ಈ ಪೆಡಂಬೂತ ಏನಿದೆ ಮತ್ತೆ ಮತ್ತೆ ಜನರನ್ನು ಸಾಕಷ್ಟು, ಇವತ್ತು ನೋಡಿ ಆಕ್ಸಿಡೆಂಟಿಂದ ಸಾಯುವುದಕ್ಕಿಂತ ಅಥವಾ ಬೇರೆ ರೋಗಗಳಿಂದ, ಯಾವುದೇ ರೀತಿಯ ಬೇರೆ ಕಾಲರ ಇರ್ಬೋದು, ಯಾವುದೇ ರೋಗ ಇರ್ಬೋದು, ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಂಕ್ರಾಮಿಕ ರೋಗಗಳಿಂದ ಸಾಯುವುದಕ್ಕಿಂತ ಜಾಸ್ತಿ ಜನ ಅಸಾಂಕ್ರಾಮಿಕ ರೋಗದಿಂದ ಸಾಯ್ತಾ ಇದ್ದಾರೆ. ಅಸಾಂಕ್ರಾಮಿಕ ರೋಗ ಅಂತ ಹೇಳಿದ್ರೆ ಇದು ನೀವೇನು ಸ್ವಯಾರ್ಜಿತ ಆಸ್ತಿ, ಸ್ವಯಾರ್ಜಿತ ಆಸ್ತಿ ನಾವೇ ಮಾಡ್ಕೊಂಡದ್ದು. ಪಿತ್ರಾರ್ಜಿತ ಆಸ್ತಿ ಕೂಡ ಸ್ವಲ್ಪ ಇರ್ಬೋದು ಅದರಲ್ಲಿ, ಆದರೆ ಜಾಸ್ತಿಯಾಗಿ ಸ್ವಯಾರ್ಜಿತ. ಯಾಕೆಂತ ಹೇಳಿದರೆ ಉಪ್ಪು ಬೇಕಾಬಿಟ್ಟಿಯಾಗಿ ಉಪ್ಪು ತಿನ್ನೋದು, ಬೇಕಾಬಿಟ್ಟಿಯಾಗಿ ಫಾಸ್ಟ್ ಫುಡ್ ತಿನ್ನೋದು, ಯಾವುದೇ ರೀತಿಯ ವ್ಯಾಯಾಮ ಇಲ್ಲದೆ ಇರೋದು, ಈಗಿನ ಈ ಮಾಡರ್ನ್ ಗ್ಯಾಜೆಟ್ಸ್ ಯಾವುದಿರ್ತದೆ, ಮೊಬೈಲ್ ಟಿ ವಿ, ಇದಕ್ಕೆ ವಿಪರೀತವಾಗಿ ಅಂಟಿಕೊಳ್ಳೋದು, ಇದು ಖಂಡಿತವಾಗಿಯೂ ಒಂದಷ್ಟು ಒತ್ತಡವನ್ನು ಮಾಡ್ತಾ ಇದೆ. ಹಾಗೂ ಆ ಒತ್ತಡದಿಂದಾಗಿ ನಮ್ಮಲ್ಲಿ ಮತ್ತೆ ಮತ್ತೆ ಅಧಿಕ ರಕ್ತದೊತ್ತಡ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇದು ಪ್ರಾಯ ಜಾಸ್ತಿ ಆದಾಗ ಈ ರಕ್ತದೊತ್ತಡ ಜಾಸ್ತಿ ಆಗುವಂತಹ ಇದುಂಟ? ಹೌದು, ಖಂಡಿತ. ಯಾಕೆಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗೆ ರಕ್ತನಾಳಗಳು ಪೆಡಸಾಗ್ತದೆ. ಈಗ ರಕ್ತನಾಳಗಳು ಸ್ಥಿತಿಸ್ಥಾಪಕತ್ವತೆ ಬೇಕದಕ್ಕೆ, ಅಂದರೆ ನಮ್ಮ ಹೃದಯ ಸಂಕಲನಗೊಳ್ಳುವಾಗ ಅದನ್ನು ಹೋಗ್ಲಿಕ್ಕೆ ಅದು ಸ್ವಲ್ಪ ತನ್ನ ವ್ಯಾಸವನ್ನು ದೊಡ್ಡದು ಮಾಡ್ಬೇಕು, ಅಂದರೆ ತನ್ನ ಗಾತ್ರವನ್ನು ಹಿರಿದಾಗಿಸ್ಬೇಕಾಗ್ತದೆ. ಸೊ ಆ ಅದರ ಏನು ವ್ಯವಸ್ಥೆ ಇದೆ ಅದು ವರ್ಷ ಹೋದಾಗೆ ಕಮ್ಮಿ ಆಗ್ತಾ ಹೋದ. ನೀವು ದಿನ ಒಂದು ಎಲ್ಲ ಬಿಟ್ಟು ನಾವೀಗ ಒಂದು ಪುಗ್ಗೆ ಗಾಳಿ ಹಾಕುವ ಪುಗ್ಗೆ ದಿನ ಅದಕ್ಕೆ ಗಾಳಿ ಹಾಕ್ತಾ ಇದ್ರೆ ಮತ್ತೆ ಮತ್ತೆ ಅದು ದೊಡ್ಡದಾಗ್ತಾ ಹೋಗ್ತದೆ, ಮತ್ತೆ ಮೊದಲಿನಾಗೆ ಚಿಕ್ಕದಾಗುವುದಿಲ್ಲ. ಅದೇ ರೀತಿಯಲ್ಲಿ ರಕ್ತನಾಳಗಳು ಒಂದಷ್ಟು ವಯಸ್ಸಾಗುವಾಗ ಅವುಗಳ ಏನು ಹಿರಿದಾಗುವಿಕೆ ಮತ್ತು ಕಿರಿದಾಗುವಿಕೆಯ ಆ ಒಂದು ವ್ಯವಸ್ಥೆ ಕಮ್ಮಿ ಆಗ್ತದೆ. ಅದರಿಂದಾಗಿ ಕೂಡ ಒಂದಷ್ಟು ಬಿ ಪಿ ಖಂಡಿತ ಅಥವಾ ರಕ್ತದೊತ್ತಡ ಬರಬಹುದಾಗಿ. ಈಗ ಜೀವನ ಶೈಲಿಯನ್ನು ಸರಿ ಮಾಡಿಕೊಳ್ಳುವುದು ಹೇಳಿದ್ರಿ. ಹೌದು, ಸಾಮಾನ್ಯ ಮನುಷ್ಯರಿಗೆ ದಿನದ ಒಂದು ವ್ಯವಸ್ಥೆಯಲ್ಲಿ ಏನನ್ನು ಅವ ಹೆಚ್ಚು ಗಮನ ಕೊಡಬೇಕು? ಮೊತ್ತ ಮೊದಲನೇದಾಗಿ ದೈಹಿಕ ವ್ಯಾಯಾಮ. ದೈಹಿಕ ವ್ಯಾಯಾಮ ಹಾಗೆ ಹೇಳಿದ ಕೂಡಲೇ ಜನ ಹೇಳ್ತಾರೆ, ನಾನು ಬೆಳಿಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡ್ತೇನೆ, ನಾನು ಮನೆಯಲ್ಲಿ ಅಡುಗೆ ಮಾಡ್ತೇನೆ. ಇದು ಸಾಮಾನ್ಯವಾಗಿ ತಾಯಂದಿರು ಹೇಳೋ ವಿಷಯ. ಅವು ಗಂಡಸರು ಹೇಳೋದು, ನಾನು ದಿನ ನನ್ನ ಕಚೇರಿಗೆ ಹೋಗ್ತೀನಿ, ಕೆಲಸ ಮಾಡ್ತಾ ಇದ್ದೀನಿ, ನಾನು ವ್ಯಾಯಾಮ ಅಲ್ವಾ ಅಂತ. ನಿಮ್ಮನ್ನು ನೀವು ವ್ಯಾಯಾಮ ಅಂತ ಯಾವಾಗ ಹೇಳ್ತೇವೆ ಅಂತ ಹೇಳಿದ್ರೆ, ನಮ್ಮ ಹೃದಯದ ಬಡಿತ ಜಾಸ್ತಿ ಆಗಬೇಕು ಆ ಕೆಲಸದಿಂದ, ಹೆದರಿಕೆಯಿಂದ ಅಲ್ಲ. ಒಂದಷ್ಟು ನೀವು ಹೆದರಿಕೆ ಪಿಕ್ಚರ್ ನೋಡಿದರೆ ಅಥವಾ ಚಲನಚಿತ್ರ ನೋಡಿದರೂ ಒಂದಷ್ಟು ಹೃದಯ ಜಾಸ್ತಿ ಬಡಿಬೋದು, ಅದಲ್ಲ. ಕೆಲಸ ಮಾಡಿ ಅಂತ ಹೇಳಿದರೆ ವೇಗವಾಗಿ ನಡೆದ್ರೆ, ವೇಗವಾಗಿ ನಡೆದಾಡೋದ್ರಿಂದ ಅಥವಾ ಓಡೋದ್ರಿಂದ ಅಥವಾ ಯಾವುದಾದರೂ ವಸ್ತುಗಳನ್ನು, ಭಾರದ ವಸ್ತುಗಳು ತುಂಬ ಭಾರದ್ದಲ್ಲ, ಆತನ ಶಕ್ತಿಗೆ ಅನುಗುಣವಾಗಿ 1 ಕೆಜಿ ಭಾರ ತೂಕದ ವ್ಯವಸ್ಥೆಗಳು ಅಥವಾ ಡಂಬೆಲ್ಸ್ ಏನು ಅಂತ ಎಲ್ಲ ಹೇಳ್ತೇವೆ, ಬೇರೆ ಬೇರೆ ವ್ಯವಸ್ಥೆ ಇದೆ. ಅಂತೂ ಇಂತೂ ಇಲ್ಲಿ ವ್ಯವಸ್ಥೆ ಏನು ಅಂತ ಹೇಳಿ, ಸುಮಾರು 20 ನಿಮಿಷಗಳ ಕಾಲ ನಮ್ಮ ಹೃದಯದ ಬಡಿತ ಅದರ ನಾರ್ಮಲ್ ಅಥವಾ 72-73 ಎಲ್ಲ ಇದ್ದದ್ದು ಜಾಸ್ತಿ ಆಗುವಷ್ಟು ಕೆಲಸ ಮಾಡಬೇಕು. ಅಷ್ಟು ಮಾಡಿದರೆ ಆಗ ಅದು ನಮ್ಮ ದೈಹಿಕ ಪರಿಶ್ರಮ ಶುರುವಾಗ್ತದೆ. ಎರಡನೇದು ಉಪ್ಪು. ನಾವು ಉಪ್ಪು, ಅದರಲ್ಲೂ ನಮ್ಮ ಮಂಗಳೂರು ಅಥವಾ ಕೋಸ್ಟಲಲ್ಲಿ ಎಲ್ಲದಕ್ಕೂ ಉಪ್ಪು ಜಾಸ್ತಿನೇ. ಸೊ ಆ ದಿವಸಕ್ಕೆ ಒಂದಿಷ್ಟು 5 ಗ್ರಾಮ್ಗಿಂತ ಜಾಸ್ತಿ ಉಪ್ಪು ತಿಂದರೆ ಖಂಡಿತ ಅದು ದೇಹಕ್ಕೆ ಒಳ್ಳೆಯದಲ್ಲ. ಸೊ ಉಪ್ಪನ್ನು ಕಮ್ಮಿ ಮಾಡಬಹುದು. ಇನ್ನೊಂದು ಎಣ್ಣೆ. ಮೊದಲನೇ ಕಾಲದಲ್ಲಿ ಎಣ್ಣೆ ತಿನ್ನೋದು ಅಂತೇಳಿದರೆ ಯಾವತ್ತಾದರೂ ಒಂದು ದಿವಸ ಪದಾರ್ಥಕ್ಕೆ ಒಗ್ಗರಣೆ ಕೊಡುವುದು ಅಂತ ಕ್ರಮ ಇತ್ತು, ಅಂದರೆ ನೆಂಟರು ಬರುವಾಗ. ಈಗ ದಿನ ಒಗ್ಗರಣೆ ಅಲ್ಲ, ಎಣ್ಣೆಯಲ್ಲೇ ನಾವು ಎಲ್ಲ ತಿಂಡಿ ಪದಾರ್ಥಗಳನ್ನು ಬೇಯಿಸ್ತೇವೆ. ಅಥವಾ ಮೊದಲನೇ ಕಾಲದಲ್ಲಿ ವಾರ ತಿಂಗಳಲ್ಲಿ ಒಂದು ದಿವಸ ಅಥವಾ ಹಬ್ಬದ ದಿವಸ ಮಾತ್ರ ನಾವು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ತಿಂತಾ ಇದ್ದೀವಿ. ಇವತ್ತು ಎಣ್ಣೆಯಲ್ಲಿ ಕರಿದ ಪದಾರ್ಥ ಇಲ್ಲದಿದ್ದರೆ ದಿನವೇ ಹೋಗುವುದಿಲ್ಲ. ಸೊ ಅದನ್ನು ಕಮ್ಮಿ ಮಾಡಬೇಕು. ದಿವಸಕ್ಕೆ 20 ಮಿಲಿಲೀಟ್ರ್ಗಿಂತ ಜಾಸ್ತಿ ಎಣ್ಣೆಯನ್ನು ತೆಗೆದುಕೊಳ್ಳೋದು ಖಂಡಿತ ಒಳ್ಳೆಯದಲ್ಲ. ಮೂರನೇದಾಗಿ, ಇವತ್ತು ಪ್ರೊಸೆಸ್ಡ್ ಫುಡ್, ಅಂದರೆ ರೆಡಿಮೇಡ್ ಬ್ರೆಡ್ ಎಲ್ಲ ರೆಡಿ ಬರ್ತದೆ, ಕೇಕ್, ಬಿಸ್ಕುಟ್ಟು ಅಥವಾ ಬೇರೆ ಬೇರೆ ಚಕ್ಕುಲಿ ಏನೇ ಇರ್ಬೋದು, ತಿಂಡಿ, ಕರಿದ ತಿಂಡಿಗಳು, ಇವುಗಳನ್ನು ತಿನ್ನೋದ್ರಿಂದ ಫೈಬರ್ನ ಅಂಶ ಕಮ್ಮಿ ಇರ್ತದೆ. ಅಥವಾ ಕೇವಲ ಮೀನು, ಮಾಂಸ ಅಥವಾ ಅಕ್ಕಿ, ಫೈಬರ್ ಬೇಕಾಗ್ತದೆ. ಫೈಬರ್ ಬೇಕಾದರೆ ಹಣ್ಣು, ಹಂಪಲು ಮತ್ತು ತರಕಾರಿಗಳು, ಇವುಗಳನ್ನು ಕೂಡ ಸುಮಾರು ದಿವಸಕ್ಕೆ ಒಬ್ಬ ಮನುಷ್ಯ ಸುಮಾರು ರಫ್ಲಿ ಹೇಳಿದ್ರೆ ಸುಮಾರು 400 ಗ್ರಾಮ್ನಷ್ಟು ತೊಗೋಬೇಕಾಗ್ತದೆ. ನಾವೆಲ್ಲಿ ತಗೋತಾ ಇದ್ದೀವಿ? ಸೊ ಇಷ್ಟನ್ನು ನೀವು ಮಾಡುವುದು ಹೌದು ಅಂತ ಆದರೆ ದೈಹಿಕ ವ್ಯಾಯಾಮ, ಎಣ್ಣೆ ಕಮ್ಮಿ, ಉಪ್ಪು ಕಮ್ಮಿ, ಫೈಬರ್ ಜಾಸ್ತಿ, ಇಷ್ಟು ಮಾಡಿದರೆ ಖಂಡಿತ ಒಂದಷ್ಟು ದಿನ ಈ ರಕ್ತದೊತ್ತಡವನ್ನು ದೂರ ದೂಡಬಹುದು. ಹಾಗೂ ಅದರಿಂದ ಆಗುವಂಥ ಅನಾಹುತಗಳನ್ನು ನಾವು ಖಂಡಿತವಾಗಿಯೂ ತಡೆಯಬಹುದು ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಳ್ಳೆಯದು ನವೀನ್ ಚಂದ್ರ ಕುಲಾಲ್ ಅವರೇ. ಮುಖ್ಯವಾಗಿ ಈ ರಕ್ತದ ಒತ್ತಡದ ಹೈಪರ್ ಟೆನ್ಷನ್ ಡೇ ಅಂತ ಹೇಳಿ ಏನು ಹೇಳ್ತೇವೆ, ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲೆಲ್ಲ ಅಧಿಕ ರಕ್ತದೊತ್ತಡವನ್ನು ನಾವು ನಿಯಂತ್ರಿಸಬೇಕು, ಅದರಿಂದ ಆಗುವಂಥ ತೊಂದರೆಗಳನ್ನು ಯಾವ ರೀತಿಯಲ್ಲಿ ಅದರಿಂದಾಗಿ ನಾವು ಕಂಟ್ರೋಲ್ ಅಥವಾ ನಿಯಂತ್ರಣದಲ್ಲಿ ಇಡಬಹುದು ಅನ್ನೋದನ್ನು ನೀವು ತಿಳಿಸಿದ್ದೀರಾ. ಇಲ್ಲಿಯವರೆಗೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ವಿಶ್ವ ರಕ್ತದೊತ್ತಡ ದಿನದ ಅಂಗವಾಗಿ ಅಧಿಕ ರಕ್ತದೊತ್ತಡದ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾ ವೈದ್ಯಕೀಯ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗಿನ ಮಾತುಕತೆ ಕೇಳಿದರೆ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. May 5-17 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. May 5-17 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ಇದೀಗ ಸಮಗ್ರ ಕೃಷಿ ಅನುಭವದ ಬಗ್ಗೆ ಗಿರೀಶ್ ಗೌಡ ಅವರೊಂದಿಗಿನ ಮಾತುಕತೆ ಕೇಳೋಣ. ಈಗ ನಮ್ಮ ಜೊತೆ ಇರುವವರು ನಿಡ್ಲಯ ಗಿರೀಶ್ ಗೌಡ್ರು. ನಮಸ್ಕಾರ ಗೌಡ್ರಿ. ನಮಸ್ಕಾರ ಸರ್. ನೀವು ಏನೇನು ಕೃಷಿ ಮಾಡ್ತೀರಿ? ನಾನು ಕೊಕ್ಕ ಗಿಡ ನೆಟ್ಟಿದ್ದೇನೆ ಸರ್, ಅಡಿಕೆ ಗಿಡ ನೆಟ್ಟಿದ್ದೇನೆ, ತೆಂಗಿನ ಮರ, ಬಾಳೆ ಗಿಡ, ಇವುಗಳನ್ನೆಲ್ಲ ನೆಟ್ಟಿದ್ದೇನೆ ಸರ್. ಈಗ ಅಡಿಕೆ ಯಾವುದೆಲ್ಲ ಉಂಟು? ಅಡಿಕೆ ಸ್ವಲ್ಪ ಇದು ಲೋಕಲ್ ಗಿಡ ಒಂದು 200 ಉಂಟು, ಮೋಹಿತ್ ನಗರ ಒಂದು 100 ಉಂಟು, ಈ ಸುಮಂಗಳ ಅಂತ ಒಂದು ಗಿಡ ಉಂಟು, ಅದು ಈಗ ಫಸಲು ಬರ್ತಾ ಇರ್ತದೆ ಅಷ್ಟೇ, ಅದು ಗಿಡ ಮರ ಅಂತ ಹಾಗೆ ಇಟ್ಟದ್ದು. ಹಾಗೆ ಸುಮಂಗಳ ಈಗ ಮೋಹಿತ್ ನಗರಲ್ಲೇ ಒಳ್ಳೆ ಫಸಲು ಬರ್ತಾ ಉಂಟು. ಈ ಮೋಹಿತ್ ನಗರ ಮತ್ತು ಊರಿನ ಗಿಡದಲ್ಲಿ ಯಾವ್ದು ಒಳ್ಳೇದು ಅಂತ ಕಾಣ್ತದೆ? ಮೋಹಿತ್ ನಗರ ಒಳ್ಳೇದು ಅಂದ್ರೆ ನೀರು ಸ್ವಲ್ಪ ಕಡಿಮೆ ಸಾಕಾಗ್ತದೆ, ನಮ್ಮ ಸ್ವಲ್ಪ ಗುಡ್ಡ ಜಾಗ, ತೋಟ ನಾವು ದರ್ಕಸ್ ಜಾಗ ಮಾಡಿ ಕೃಷಿ ಮಾಡಿದ್ದು, ಹಾಗೆ ನೀರು ಸ್ವಲ್ಪ ಕಡಿಮೆ ಆಗೋದು ಸಾಕಾಗ್ತದೆ ಈ ಮೋಹಿತ್ ನಗರಕ್ಕೆ. ಬಾಕಿ ಇದಕ್ಕೆ ನೀರು ಜಾಸ್ತಿ ಬೇಕಾಗ್ತದೆ, ಅದರಿಂದಾಗಿ ಸ್ವಲ್ಪ ಒಳ್ಳೇದು. ಈ ವರ್ಷ ಏನು ಇಷ್ಟು ಬಿಸಿಲು ಬಂದರೂ ಇದಾಗಲಿಲ್ಲ, ತೋಟ ಏನಾಗಲಿಲ್ಲ. ಓಹೋ, ಹೌದು. ಅದಕ್ಕೆ ಸ್ವಲ್ಪ ರೋಗಗಳೆಲ್ಲ ಜಾಸ್ತಿ ಬರುವುದಾ ಹೈಬ್ರಿಡ್? ರೋಗ ಅಷ್ಟು ಇಲ್ಲ ಸರ್, ಇಲ್ಲ. ಗಿಡಕ್ಕೆ ರೋಗ ಇಲ್ಲ, ಮತ್ತು ತೋಟಕ್ಕೆ ವರ್ಷಕ್ಕೆ ರೋಗ ಬರ್ತಾ ಇರ್ತದೆ. ಅಕ್ಕ ಒಂದು ಎರಡು ವರ್ಷದ ಹಿಂದೆ ನಂದು ಒಂದು ಎರಡು ಕ್ವಿಂಟಲ್ ಅಡಿಕೆ ಹೋಗಿರ್ಬೋದು. ಯಾವುದರಿಂದಾಗಿ? ಅದು ಕೊಳೆ ರೋಗದಿಂದಾಗಿ. ಕೊಳೆ ರೋಗದಿಂದಾಗಿ ನಾನು ಫಸ್ಟಿಗೆ ನನ್ನೊಟ್ಟಿಗೆ ದವಾ ಔಷಧಿ ಬಿಡ್ತಾನೆ, ಅವನ ಹತ್ರ ಹೇಳಲಿಲ್ಲ. ಅವ್ರು ಹೇಳ್ತಾ ಇರ್ತಾನೆ ಆದರೂ ಕೂಡ ನೀವು ಬಿಡಲಿಲ್ಲ. ಬಿಡುವಾಗ ಎರಡೇ ಒಂದೇ ಸಲ ತೋಟಕ್ಕೆ ನಾನು ಮದ್ದು ಬಿಡ್ತಿದ್ದದ್ದು, ಈ ವರ್ಷಕ್ಕೂ ಕೂಡ ಸಾಕು ಅಂತ ಎಣಿಸಿ ಸುಮ್ಮನೆ ಆದೆ. ಆ ವರ್ಷ ಬಿದ್ದು ಹೋಯಿತು. ಆದ್ದರಿಂದ ಈಗ ಎರಡು ಸಾರಿ ತೋಟಕ್ಕೆ ಔಷಧಿನ ಸಿಂಪಡಿಸ್ತಾರೆ. ಹೌದಾ? ಹೌದು. ಯಾವಾಗ ಸಿಂಪಡಿಸ್ತೀರಿ? ಸಾಧಾರಣ ಜುಲೈ ತಿಂಗಳಲ್ಲಿ, ಒಂದು ಸಾರಿ ಜುಲೈ ಮತ್ತೊಂದು ಆಗಸ್ಟ್ ಸೆಪ್ಟೆಂಬರ್ದ ಒಳಗೆ, ಅಂತೂ 40 ದಿವಸದೊಳಗೆ ಬಿಡ್ತಾರೆ. ಬಿಡ್ತೀರಿ? ಹೌದು. ಮತ್ತು ದನ ಸಾಕ್ತೇವೆ, ಎರಡು ದನ ಉಂಟು. ಉಂಟು. ಈಗ ಈ ತೋಟಕ್ಕೆ ಮದ್ದು ಬಿಡಲಿಕ್ಕೆ ನಿಮ್ಮಲ್ಲಿ ಜನರು ಬೇಕಾದಷ್ಟು ಇದ್ದಾರಾ? ಇದ್ದಾರೆ, ನನ್ನ ಗ್ರೂಪ್ನಲ್ಲಿ ಇದ್ದ ಕಾರಣ ನನಗೆ ಸುಲಭ ಆಗ್ತದೆ. ಇಲ್ಲದಿದ್ದರೆ ಕಷ್ಟ. ಇಲ್ಲದಿದ್ದರೆ ಕಷ್ಟ. ಈ ತೋಟ ಅವರು ಇಂಥ ತೋಟ ಅಂತ ಅವರು ವಹಿಸಿಕೊಂಡಿರ್ತಾರೆ ಮೊದಲೇ, ಇಂಥವ್ರ ಮನೆಗೆ ಎಲ್ಲ ಹೋಗುವುದು ಅಂತ. ಮತ್ತು ಅಪರೂಪಕ್ಕೆ ಇದು ಎಲ್ಲಿಯಾದರೂ ಅವರಿಗೆ ಟೈಮ್ ಇದ್ದರೆ ಇನ್ನೊಬ್ಬರಿಗೆ ಬಿಡ್ತಾರೆ ಅಷ್ಟೇ. ಇಲ್ಲದಿದ್ದರೆ ಕಷ್ಟ. ಹೌದು. ಈಗ ಹೊಸ್ತೆಲ್ಲ ದೋಟಿ ಅದು ಇದೆಲ್ಲ ಬಂದಿದೆಲ್ಲ, ಅದರಿಂದ ಆದರೆ ಅವರು ಉಪಯೋಗ ಮಾಡಲಿಲ್ಲ ಇಷ್ಟವರೆಗೆ. ಅದು ಸರಿ. ಅದರಿಂದಾಗಿ ಸ್ವಲ್ಪ ಸುಲಭ ಆಗ್ತದೆ ಅಂತೆಲ್ಲ ಕೆಲವರು ಹೇಳ್ತಾರೆ. ನಿಮಗೆ ಅದು ನಿಮಗೆ ಅದರ ಅನುಭವ ಇಲ್ಲ? ಇಲ್ಲ ಸರ್, ಇಲ್ಲ. ಈಗ ಈ ಮೋಹಿತ್ ನಗರ 3-4 ವರ್ಷಕ್ಕೆ ಫಸಲು ಕೊಡ್ತದೆ ಅಂತ ಹೇಳ್ತಾರೆ. ಬರ್ತದೆ ಸರ್? ಬರ್ತದೆ, ಬಂದಿದೆ. ನಿಮಗೆ 3 ವರ್ಷಕ್ಕೆ ಹಿಂಗಾರ ಬಂದಿತ್ತು, ಆದರೆ ಸ್ವಲ್ಪ 5 ವರ್ಷ ಆಗುವಾಗ ಸರಿ ಬರೋದು. ಬರ್ತದೆ. ಹೌದು. ಇಳುವರಿಯಲ್ಲಿ ಮಂಗಳ ಇರ್ಬೋದು, ಮೋಹಿತ್ ನಗರ ಇರ್ಬೋದು, ಊರಿಂದ ಇರ್ಬೋದು, ಯಾವುದರಲ್ಲಿ ನಿಮಗೆ ಜಾಸ್ತಿ ಅಂತ ಇರ್ಬೋದು? ನನ್ನ ಹತ್ರ ಮಂಗಳ ಇಲ್ಲ. ಮಂಗಳ ಇಲ್ಲ? ಇಲ್ಲ. ಮೋಹಿತ್ ನಗರ ಮತ್ತು ನಗರದ ಊರಿದ್ದು 5 ವರ್ಷ 6 ವರ್ಷ ಆಗಬೇಕು ಸರಿ ಅಡಿಕೆ ಆಗಬೇಕಾದ್ರೆ. ಇದೊಂದು 4 ವರ್ಷ ಆಗುವಾಗ ಸರಿ ಅಡಿಕೆ ಆಗ್ತದೆ ಅಷ್ಟೇ. ಅಡಿಕೆ ಮುಂದೆ ಥರ ಕಾಣ್ತದೆ ಅಂದರೆ ನಾವು ಹಟ್ಟಿ ಗೊಬ್ಬರವೇ ಹಾಕೋದು ಜಾಸ್ತಿ, ರಾಸಾಯನಿಕ ಗೊಬ್ಬರ ಸ್ವಲ್ಪ ಹಾಕ್ತೇವೆ ಅಷ್ಟೇ. ಆದ್ದರಿಂದ ಎಲ್ಲ ಒಂದೇ ಥರ ಕಾಣ್ತದೆ ಸರ್. ಈ ಇದರ ಜೊತೆ ನೀವು ಕೊಕ್ಕೋ ಕೂಡ ಮಾಡ್ತೀರಿ ಅಂತ ಹೇಳಿದ್ರೆ? ಹೌದು, ಕೊಕ್ಕೋ ನೆಡ್ತೇವೆ. ಎಷ್ಟು ಕೊಕ್ಕೋ ಸಸಿ ಉಂಟು? ಒಂದು ಒಟ್ಟಿಗೆ ಒಂದು 100 ಇರ್ಬೋದು. 100 ಕೊಕ್ಕೋ ಸಸಿ ಉಂಟು. ಮತ್ತೊಂದು 120 ರಬ್ಬರ್ ಗಿಡ ಉಂಟು. ರಬ್ಬರ್ ಟಾಪಿಂಗ್ ಮಾಡ್ತಾನೆ ನನ್ನ ಮಗ, ಟಾಪಿಂಗ್ ಮಾಡೋದು. ನಾವು ಅವರ ಜೊತೆಯಲ್ಲಿ ಹಾಲೆಲ್ಲ ತೆಗಲಿಕ್ಕೆ ಸೇರ್ತೇವೆ ಅಷ್ಟೇ. ಕೊಕ್ಕೋ ಗಿಡದನ್ನು ನೀವು ಎಲ್ಲಿಂದ ತಂದು ನೆಟ್ಟದ್ದು? ಇದು ಫಸ್ಟಿಗೆ ನಾನು ಕೆಲಸಕ್ಕೆ ಹೋದಲ್ಲಿಂದ ಹೀಗೆ ತಂದೆ. ನಂತರ ಅದನ್ನೇ ನಾನು ನಮ್ಮದೇ ಆದದನ್ನು ಬೀಜ ಮಾಡಿ ವಾಪಸ್ ನೆಟ್ಟದ್ದು. ಓಹೋ. ಕೊಕ್ಕೋ ಗಿಡದಲ್ಲಿ ಒಳ್ಳೆಯ ಫಸಲು ಸಿಗ್ತದ? ಹೇಗೆ ಸರ್? ಅದಕ್ಕೆ ಹೇಗೆ ನೀವು ಅದನ್ನು ನೆಡುವುದು ಮತ್ತು ಅದಕ್ಕೆ ಅದರ ಒಂದು ಪಾಲನೆ ಪೋಷಣೆಯನ್ನು ಮಾಡುವಂಥದ್ದು? ಗುಂಡಿ ತೆಗೆದು ನೆಟ್ಟು ಬಿಡೋದು. ಎಷ್ಟು ದೊಡ್ಡ ಗುಂಡಿ? ಒಂದು 1.5 ಫೀಟು ಗುಂಡಿ. ಒಂದು ಬಿಟ್ಟು ಆಗಲ್ಲ ಫಸ್ಟಿಗೆ ನೆಟ್ಟು. ಒಂದು ತಿಂಗಳಾಗುವಾಗ ಹಟ್ಟಿ ಗೊಬ್ಬರ ಹಾಕ್ತಾ ಇದ್ದೇವೆ. ನಂತರ ಈಗ ಈ ರಾಸಾಯನಿಕ ಗೊಬ್ಬರ ಹಾಕುವಾಗ ಅದಕ್ಕೂ ಸ್ವಲ್ಪ ಹಾಕ್ತೇವೆ ಜೊತೆಯಲ್ಲಿ. ಮತ್ತು ವರ್ಷಕ್ಕೆ ಒಂದು ಸಾರಿ ಅದನ್ನು ಕಟ್ಟಿಂಗ್ ಮಾಡಬೇಕಾಗ್ತದೆ, ಗಿಡ ಕಟ್ಟಿಂಗ್ ಮಾಡಬೇಕು. ನಮಗೆ ಗ್ರೂಪಿನ ಕೆಲಸ ಇದ್ದ ಕಾರಣ ಇದು ಪ್ರಗತಿ ಬಂದು ಉಂಟು ನಮಗೆ. ಪ್ರಗತಿ ಬಂದು ಇದ್ದ ಆ ದಿವಸವೇ ನಾವು ಅದನ್ನು ಕಟ್ಟಿಂಗ್ ಮಾಡ್ತೇವೆ. ಕಟ್ಟಿಂಗ್ ಮಾಡ್ತೀರಿ? ಈ ಎಲ್ಲ ಗಿಡಗಳನ್ನು ಕೂಡ ಒಟ್ಟಿಗೆ ಕಟ್ಟಿಂಗ್ ಮಾಡ್ತೀರಿ? ಒಂದೇ ದಿವಸ ಕಟ್ಟಿಂಗ್ ಆಗ್ತದೆ. ನಾವು 6 ಜನ ಇದ್ದೆವು, ಅದರಿಂದಾಗಿ ಒಂದೇ ದಿವಸ ಕಟ್ಟಿಂಗ್ ಮಾಡಿ ಅದರ ಸೊಪ್ಪನ್ನು ಅಡಿಕೆ ಗಿಡಕ್ಕೆ ಹಾಕ್ತಿದ್ದೆವು. ಈ ಕಟ್ಟಿಂಗ್ ಮಾಡದಿದ್ದರೆ ಏನಾಗ್ತದೆ? ಅದು ಸೂರ್ಯನ ಬೆಳಕು ಸರಿಯಾಗಿ ಬೀಳುವುದಿಲ್ಲ. ಬೀಳದಿದ್ದರೆ ಈ ಕಾಯಿ ಉಳಿಯುವುದಿಲ್ಲ, ಈ ಹೂ ಬಿಟ್ಟದ್ದು ಕಾಯಿ ಆಗುವುದಿಲ್ಲ, ಅದು ಅಲ್ಲೇ ಇದಾಗ್ತದೆ. ಸುಮಾರು ಎಷ್ಟು ಸಮಯದಲ್ಲಿ ಇದರಲ್ಲಿ ಹೂ ಬಿಡಲಿಕ್ಕೆ ಪ್ರಾರಂಭ ಆಗ್ತದೆ? 1 ವರ್ಷ ಆಗುವಾಗ ಹೂ ಬಿಡ್ತದೆ. ಒಂದೊಂದರಲ್ಲಿ ಒಂದು 10 ಎಲ್ಲ ಆಗ್ತದೆ ಅಷ್ಟೇ. ಮತ್ತು ಕಾಲಕ್ರಮೇಣ ಈ ವರ್ಷ ಆದ ಹಾಗೆ ಅದರಲ್ಲಿ ಜಾಸ್ತಿ ಕಾಯಿ ಆಗ್ತದೆ. 2 ಸಾರಿ ಕೊಯ್ಲಿಕ್ಕೆ ಬರ್ತದೆ. ಈಗ ಗಿಡ ಚಿಕ್ಕ ಚಿಕ್ಕದು ಉಂಟು, ಅದು ಇನ್ನು ದೊಡ್ಡ 1-2 ತಿಂಗಳಾಗುವ ದೊಡ್ಡದಾಗ್ತದೆ. ಈ ಕಾಯಿಯಲ್ಲಿ ನಿಮಗೆ ಮಾರಾಟದ ವ್ಯವಸ್ಥೆ ಹೇಗೆ ಮಾಡ್ತೀರಿ ನೀವು? ನಮ್ಮ ಮನೆ ಹತ್ತಿರ ವಾರಕ್ಕೆ ಒಂದು ಸಾರಿ ತೆಗಿತಾರೆ, ಅದನ್ನು ಹೊಡೆದುಕೊಂಡು ಹೋಗಿ ಬಿಟ್ಟರೆ ಆಯಿತು. ಕೊಕ್ಕೋ ಇರೋ ಪುತ್ತೂರಿನವ್ರು ಬಂದು ಕೊಂಡೋಗ್ತಾರೆ, ಅವರು ಗಿಡ ಕೂಡ ಕೊಡ್ತಾರೆ, ಗಿಡವನ್ನು ಗಿಡ ಕೂಡ ಕೊಡ್ತಾರೆ ಬೇಕಾದವರಿಗೆ. ನೀವು ತೆಗೆದುಕೊಂಡಿದ್ದೇನೆ ಹತ್ತು ಗಿಡ. ಆ ಗಿಡಕ್ಕೂ ಮೊದಲಿನ ಗಿಡಕ್ಕೂ ವ್ಯತ್ಯಾಸ ಏನಾದರೂ ಉಂಟಾ? ಇಲ್ಲ, ನಾನು ನೆಟ್ಟ ಹಾಗೆ ಉಂಟು ಅದು ಕೂಡ. ಇಳುವರಿಯಲ್ಲಿ ಕೂಡ ಅದೇ ಒಂದೇ ಥರ ಉಂಟು, ಒಂದೇ ಥರ, ಹೆಚ್ಚು ಕಡಿಮೆ ಇಲ್ಲ. ಅವರು ಹಾಗೆ ಬೀಜ ಹಾಕುದಂತೆ, ಅದೇ ಥರ ನಾನು ಹಾಗೆ ಒಳ್ಳೆಯದು ನೋಡಿ ಹೊಡೆದು ಬೀಜ ಹಾಕಿದ್ದೆ. ಅದು ಸರಿ, ಹೌದು. ಹಾಗಾಗಿ ನಿಮಗೆ ಅದರಲ್ಲೂ ಇದರಲ್ಲೂ ವ್ಯತ್ಯಾಸ ಇಲ್ಲ ಸರ್. ಸಾಮಾನ್ಯ ಇದಕ್ಕೆ ಏನಾದರೂ ಕೂಡ ಹೆಚ್ಚಿನ ಒಂದು ಗಮನ ಕೊಡಬೇಕಾಗ್ತದೋ ಈ ಕೊಕ್ಕೋ ಕೃಷಿ ಮಾಡುವಾಗ? ಇಲ್ಲ ಸರ್, ಜಾಸ್ತಿ ಇದಿಲ್ಲ. ಇದರ ನಮ್ಮ ತೋಟದ ಜೊತೆಯಲ್ಲಿ ಅದು ಕೆಲಸ ಆಗ್ತದೆ, ತೋಟದ ಜೊತೆಯಲ್ಲಿ ಆಗ್ತದೆ. ಮತ್ತೆ ಅದೇ ಸೊಪ್ಪನ್ನು ಮಾತ್ರ ಕಡಿಬೇಕು. ಸೊಪ್ಪು ರೋಗ ಬರೋದಿಲ್ಲ, ಅಷ್ಟು ಬರೋದಿಲ್ಲ. ಆದರೆ ಪ್ರಾಣಿಗಳ ಉಪದ್ರ ಇಂಥದ್ದೇನಾದ್ರು? ಪ್ರಾಣಿ ತಿಂತದೆ, ಮತ್ತೆ ಅದೇ ಮಂಗ ನಮ್ಮ ಮನೆಗೆ ಕಡಿಮೆ, ಅಂದ್ರೆ ಹತ್ತಿರದ ಮರ ಎಲ್ಲ ಕಡ್ದೇವೆ ಸುತ್ತಮುತ್ತ, ಇಲ್ಲಾದ್ರೆ ಮೊದಲು ಮಂಗ ಬರ್ತಿತ್ತು, ಈಗ ಬರುವುದಿಲ್ಲ. ಈಗ ಬರುವುದಿಲ್ಲ, ಮಂಗ ಒಳಗಡೆ ಬರುವುದಿಲ್ಲ. ಇನ್ನು ಕೆಳಗೆ ಬಂದರೆ ನಮ್ಮ ನಾಯಿ ಸ್ವಲ್ಪ ಓಡಿಸ್ತದೆ, ಅದರಿಂದಾಗಿ ಮಂಗ ಇಷ್ಟವರೆಗೆ ಬರಲಿಲ್ಲ. ಅದರಿಂದಾಗಿ ಮತ್ತೆ ಇದು ಬೆರು ಅಂತ ಒಂದು ಬೇರು, ಅದು ತಿಂತದೆ. ಬೇರು ತಿಂತದೆ, ಹೌದು. ಅಳಿಲು, ಅಳಿಲು ತಿಂತದೆ, ಅಳಿಲು ತಿಂತದೆ. ಮತ್ತು ಇಲಿಗಳು ಕೂಡ ಕೆಲವು ಕಡೆ ತಿಂತದೆ. ಅವರಿಗೆ ತಿನ್ನಲಿಲ್ಲ, ತಿನ್ನಲಿಲ್ಲ. ಇಲ್ಲ, ಹಾಗೆ ಇದನ್ನೆಲ್ಲ ನೀವು ಏನಾದರೂ ಕೂಡ ಇದು ಬರದಾಗೆ ಅದಕ್ಕೇನಾದರೂ ತಿನ್ನದಾಗೆ? ಇಲ್ಲ ಸರ್, ಏನು ಮಾಡಲಿಕ್ಕೆ ಆಗುದಿಲ್ಲ. ಅದು ಏನು ಮಾಡಲಿಕ್ಕೆ ಇಲ್ಲ, ಹೊಡಿಲಿಕ್ಕೆ ಆಗ್ತದಂತೆ. ನಾನು ಹೊಡಿಸಲಿಲ್ಲ. ನಮ್ಮ ಮನೆಯಲ್ಲಿಯೇ ತೋಟದಲ್ಲಿ ಒಂದು ಎರಡು ಮೂರು ಸಾರಿ ನನಗೆ ಸಿಕ್ಕಿದೆ. ಒಂದು ಸಾರಿ ಮರಿ ಮತ್ತು ಇದು ಒಟ್ಟಿಗೆ ಇತ್ತು ಬೆರು, ಹೌದು ಬೆರು. ಅದನ್ನು ನಾನು ಹೊಡಿಲಿಕ್ಕೆ ಬಿಡಲಿಲ್ಲ, ಒಟ್ಟಿಗೆ ಇತ್ತು. ಅದು ಹೇಳಿದ್ರು ಎಲ್ಲರೂ ನಾನು ಹೊಡಿಲಿಕ್ಕೆ ಬರ್ತೇನೆ, ಬಿಡಲಿಲ್ಲ ನಾನು, ಬೇಡ ಅಂತ. ಅದರ ಪಾಲನ್ನು ಅದು ತಿಂದುಕೊಂಡು? ಹೌದು ಸರ್. ಈ ಕೊಕ್ಕೋ ಕೃಷಿಯಲ್ಲಿ ನಿಮಗೆ ಅದಕ್ಕೆ ರೇಟ್ ಹೇಗೆ ಸಿಗ್ತದೆ? ರೇಟ್ ಈ ವರ್ಷ 75 ರೂಪಾಯಿ ಇತ್ತು ಕೆಜಿಗೆ, ಈಗ 73 ರೂಪಾಯಿ ಸಿಗ್ತದೆ. ಹೌದು ಸರ್. ಸುಮಾರು ಎಷ್ಟು ಕೆಜಿ ಸಿಗ್ತದೆ ಒಂದು ಗಿಡದಿಂದ? ಒಂದು ಗಿಡದಿಂದ ಒಂದು 6 ದೊಡ್ಡ ದೊಡ್ಡದಾದ್ರೆ 6 ಇದು ಇದ್ರೆ 1 ಕೆಜಿ ಆಗ್ತದೆ. ಹಾಗೆ ಒಂದು ನನಗೊಂದೇ ಒಂದು 5,000 ರೂಪಾಯಿ ಎಲ್ಲ ಒಂದು ವರ್ಷಕ್ಕಾಗುವಾಗ ಒಂದು 5,000-6,000 ಸಿಗ್ತದೆ. ಹೌದು, ಕೃಷಿಯನ್ನು ನೀವೇ ಮಾಡೋದ್ರಿಂದ? ಹೌದು, ನಾವೇ ಮಾಡೋದಲ್ಲ ಸರ್. ಅದಕ್ಕೆ ಏನು ಗೊಬ್ಬರ ಕೊಡ್ತೀರಿ ನೀವು ಬೇರೆ? ಗೊಬ್ಬರ ರಾಸಾಯನಿಕ ಗೊಬ್ಬರ ಸ್ವಲ್ಪ ಕೊಡ್ತೇವೆ ಈಗ. ಅದು ಸರಿ, ಈ ಅಡಿಕೆಗೆ ಕೊಡುವಾಗ ಅದಕ್ಕೆ ಸ್ವಲ್ಪ ಹಾಕ್ತೇವೆ, ಇಲ್ಲಾದ್ರೆ ಅದು ಎಲ್ಲರೂ ಹೇಳುದು ಕೊಕ್ಕ ತಿಂತದೆ ಅಂತ, ಅದಕ್ಕೆ ಅದಕ್ಕೂ ಕೊಟ್ಟರೆ ಅಡಿಕೆದ್ದು ತೆಗೆಯುವುದಿಲ್ಲ. ಈ ಅಡಿಕೆಯ ಗಿಡದ ಮಧ್ಯ ನೆಟ್ಟಿದ್ದೀರಾ ನೀವು ಬೇರೆ ಕಡೆ ನೆಟ್ಟಿ? ಒಂದು ಕೆಲವು ಕಡೆ ಉಂಟು ಅಡಿಕೆ, ಬಾಕಿ ಎಲ್ಲ ಬದಿಯಿಂದ ಉಂಟು. ಅದು ಕೂಡ ಎಡೆಯಲ್ಲಿ ಬಾಳೆಗಿಡ ಉಂಟು. ಬಾಳೆಗಿಡ ಯಾವುದು? ಅದೇ ಈ ಕದಳಿ ಮತ್ತು ಇದು ಸೈಡ್ ಸೈಡ್ ಕದಳಿ ಬಾಳೆ ಇದ್ದ ಕಡೆಯಲ್ಲಿ ಕೊಕ್ಕ ನೆಡಲಿಲ್ಲ. ಕದಳಿ ಬಾಳೆಗಿಡ ಮಾತ್ರ ನೆಟ್ಟದ್ದು, ಬೇರೆ ಅದೇ ಗಾಳಿ ಇದೆಲ್ಲ ಮತ್ತೆ ಕ್ಯಾಂಡಿಸ್ ಒಂದು 2 ಉಂಟು ಅಷ್ಟೇ ಇದರ ಜೊತೆಗೆ. ಈ ಬಾಳೆಗಿಡಕ್ಕೆ ನೀವು ಹೆಚ್ಚು ಏನು ಹಾಕೋದಿಲ್ಲ, ಮಣ್ಣು ಹಾಕ್ತೇವೆ ಅಷ್ಟೇ. ನಾವು ಪ್ರಗತಿ ಬಂದಿದ್ದ ಕಾರಣ ವರ್ಷ ಒಂದು 3-4 ಗ್ರೂಪಿನಲ್ಲಿ ನಾವು ಗ್ರೂಪ್ ಕೆಲಸದಲ್ಲಿ ಮಣ್ಣೆ ಹೊರುವ ಕೆಲಸವೇ ಮಾಡ್ತೇವೆ. ಅದರಿಂದಾಗಿ ಇದಕ್ಕೆಲ್ಲ ಮಣ್ಣು ಬೀಳ್ತದೆ ತೋಟಕ್ಕೆ. ಬೇರೆ ಏನಾದರೂ ಕೂಡ ಗೊಬ್ಬರಗಳು? ಹಟ್ಟಿ ಗೊಬ್ಬರ ಹಾಕ್ತೇವೆ ಇದಕ್ಕೆ, ತೋಟಕ್ಕೆ ಹಟ್ಟಿ ಗೊಬ್ಬರ ಹಾಕುದು. ಇದಕ್ಕೆ ಬಾಳೆಗಿಡಕ್ಕೆ ಹಟ್ಟಿ ಗೊಬ್ಬರ ಹಾಕುದಿಲ್ಲ, ಇಲ್ಲ. ಮತ್ತೆ ರಾಸಾಯನಿಕ ಗೊಬ್ಬರ ಕೂಡ ಹಾಕುದಿಲ್ಲ. ಅದು ಇದರಿಂದಲೇ ಹತ್ತಿರದ ಇದರಿಂದ ತೆಗೆದುಕೊಳ್ತೇವೆ, ಏನೋ ಗೊತ್ತಿಲ್ಲ. ಮಣ್ಣು ಹಾಕ್ತೇವೆ, ಹೌದು. ಮತ್ತೆ ಸೋಗೆ ಹಾಕ್ತೇವೆ, ಹೌದು, ತೋಟದ ಸೋಗೆ ಅದಕ್ಕೂ ಹಾಕ್ತೇವೆ. ಮತ್ತೆ ಸೊಪ್ಪು ಉಂಟು, ಸ್ವಲ್ಪ ಸೊಪ್ಪು ತರ್ತೇವೆ ಮಳೆಗಾಲದಲ್ಲಿ, ಎಲ್ಲ ಸೊಪ್ಪು ಮಾಡ್ತೇವೆ ನಾವು. ಎಷ್ಟು ಬಾಳೆಗಿಡ ಉಂಟು ಸುಮಾರು? ಒಂದು 50-60 ಇದು ಇರ್ಬೋದು ಅಷ್ಟೇ, ಕಂದಿರ್ಬೋದು. ಹೌದು. ಅದರ ಮಾರಾಟದ ವ್ಯವಸ್ಥೆ? ಮಾರಾಟ ಅಂಗಡಿ ಕೊಕ್ಕಡಕ್ಕೆ ನಾವು ಹೋಗುವಾಗ ಎಲ್ಲ ಕೊಂಡೋಗ್ತೇವೆ, ಮತ್ತೆ ಹತ್ತಿರದ ಅಂಗಡಿಗೆ ಓಡ್ತೇವೆ. ಒಳ್ಳೆ ರೇಟ್ ಉಂಟಾ ಬಾಳೆಗೆ? ಉಂಟು ಸರ್, ಕೆಜಿಗೆ 25-30 ರೂಪಾಯಿ ಇರ್ತದೆ ಕದಳಿ ಬಾಳೆಗೆ. ಕದಳಿ ಬಾಳೆಗೆ, ಹೌದು. ಗಾಳಿಗೆ ಕೂಡ ಅಷ್ಟು ಉಂಟು. ಉಂಟು, ಹೌದು. ಕದಳಿ ಮತ್ತು ಗಾಳಿ ನೀವು ಬೆಳೆಸಿದ್ದೀರಿ? ಹೌದು. ಚಲ್ಯಾಣಿ ಅಂತ ಹೇಳಿ ಅದಕ್ಕೂ ಒಂದು 25-30 ರೂಪಾಯಿ ಉಂಟು. ಅದು ಯಾವುದು ಚಲ್ಯಾಣಿ ಅಂದರೆ? ಅದೇ ಅದು ಕೇರಳದ ಬಾಳೆಗಿಡ. ಓಹೋ, ಅದೊಂಥರ ಬೂದಿ ಬಾಳೆ ಅಂತ ಹೇಳ್ತಾರೆ ಅವರು. ಆ ಥರದ ಬಾಳೆ ಸಿಹಿ ಇರ್ತದೆ. ಅದು ಇಲ್ಲಿ ಬೆಳೆಸಲಿಕ್ಕೆ ಆಗ್ತದೆ? ಆಗ್ತದೆ, ಒಟ್ಟಿಗೆ ಜೊತೆಯಲ್ಲಿ ಆಗ್ತದೆ. ಇದಲ್ಲದೆ ಬೇರೆ ಏನಾದರೂ ಹೊಸ ಕೃಷಿಗಳನ್ನು ಮಾಡಿದ್ದೀರಾ ನೀವು? ಬೇರೇನು ಮಾಡಲಿಲ್ಲ ಸರ್. ಮಾಡಲಿಲ್ಲ. ಹೈನುಗಾರಿಕೆ ಉಂಟು ಮನೆಯಲ್ಲಿ. ಹೈನುಗಾರಿಕೆ ಎಷ್ಟು? 2 ದನ ಉಂಟು. 2 ದನ ಉಂಟು. ಯಾವುದು ಊರಿದ್ದ? ಅಲ್ಲ ಸರ್, ಹೆಚ್ಚಪ್ಪ ಇದು ಜರ್ಸಿ. ಜರ್ಸಿ ಹೌದು. ಅದಕ್ಕೆ ಎಷ್ಟು ಹಾಲು ಸಿಗ್ತದೆ? ಹಾಲು 1 ದನ ಮಾತ್ರ ಈಗ ಹಾಲು ಕೊಡಲಿಕ್ಕೆ, 2 ಹೊತ್ತಿಗೆ 10 ಲೀಟ್ರ್ ಹಾಲು ಡಿಪ್ಪೋಕ್ಕೆ ಆಗ್ತವೆ. 10 ಲೀಟ್ರ್ ಹಾಲು ನಿಮಗೆ? ನಮಗೆ ಖರ್ಚು ಇಟ್ಟುಕೊಳ್ತೇವೆ. ಇಟ್ಟುಕೊಂಡು ಮತ್ತೆ ಗೋಬರ್ ಗ್ಯಾಸ್ ಇಂಥದ್ದೇನು? ಗೋಬರ್ ಗ್ಯಾಸ್ ಉಂಟು ಸರ್. ಗೋಬರ್ ಗ್ಯಾಸ್ ಈಗ ನನ್ನ ಗೋಬರ್ ಗ್ಯಾಸ್ ಇದ ಅದು ಈ ರಬ್ಬರ್ ಗಿಡದ ಬೇರು ಬಂದು ಸರಿಯೇ ಇಲ್ಲ, ವಾಪಸ್ ಮಾಡಲಿಕ್ಕೆ ಅರ್ಜಿ ಕೊಟ್ಟಿದ್ದೇನೆ, ಬರಬೇಕಷ್ಟೇ. ಸರಿ ಹೌದು. ಗೋಬರ್ ಗ್ಯಾಸ್ ನಿಮಗೆ ಒಳ್ಳೆಯ ಉಪಕಾರ ಉಂಟು ಅಂತ ಇತ್ತು ಸರ್. ಸರಿಯಾಗಿ ನಮಗೆ ಬೇಕಾದಷ್ಟು ಅಡುಗೆ ಆಗ್ತಿತ್ತು. ಅದು ಈ ಬೇರು ಬಂದ ಕಾರಣ ಅದು ಇಟ್ಟಿಗೆಯಲ್ಲಿ ಮಾಡಿದಂಥ ಗೋಬರ್ ಗ್ಯಾಸ್. ಇವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಿಕ್ಕಿದ್ದು ನನಗೆ. ಸುಮಾರು ಎಷ್ಟು ವರ್ಷಗಳ ಕಾಲ ನೀವು ಅದನ್ನು ಉಪಯೋಗ ಮಾಡಿದ್ರಿ? ನಾನು 10 ವರ್ಷ ಮಾಡಿದ್ದೇನೆ ಸರ್. 10 ವರ್ಷ ಮಾಡಿದ್ದೀರಿ. ಆದರೆ ನಿಮ್ಮ ಮನೆಗೆ ಅಡುಗೆಗೆಲ್ಲ ಆಗ್ತಿತ್ತು, ಅಡುಗೆ ಚಹಾ ಇಡಲಿಕ್ಕೆ ಎಲ್ಲ ಆಗ್ತಿತ್ತು. ಆಗ್ತಿತ್ತು. ಗಂಜಿ ಇಡ್ತಿರ್ಲಿಲ್ಲ ನಾವು, ಇದು ಪದಾರ್ಥ ಮಾಡ್ತಿದ್ದೆವು. ಆಮೇಲೆ ಇದು ಅದರ ಜೊತೆ ಅದರ ಸೆಗಣಿಯ ಸ್ಲರಿಯಿಂದಾಗಿ ಹೌದು ಸರ್ ಗೊಬ್ಬರವನ್ನು ಗೊಬ್ಬರ ಮಾಡ್ತಿದ್ದೆವು. ಇದಕ್ಕೆ ತೋಟಕ್ಕೆಲ್ಲ ಗೊಬ್ಬರ ಸಾಕಾಗ್ತದೆ. ಸಾಕಾಗ್ತದೆ. ಹೌದು. ನೀವು ಈ ಯೋಜನೆಯ ಮೂಲಕ ನೀವು ಹೊಸ ಇದಾದ್ರೂ ಯಾವುದಾದ್ರೂ ಬೆಳೆಯನ್ನು ಬೆಳೆಸಬೇಕು ಅಂತ ನಿಮ್ಗೇನಾದರೂ ಕೂಡ ಅನಿಸಿದ್ದುಂಟ? ಬೇರೆ ಕಡೆ ಹೋಗಿ ನೀವು ನೋಡಿದ್ದು ಏನಾದರೂ ಉಂಟ? ನೋಡಿದ್ದು ಅದೇ ಇತ್ತು ಸರ್, ಆದರೆ ಮಾಡಲಿಲ್ಲ. ಮಾಡಲಿಲ್ಲ. ಏನೇನು ನೋಡಿದ್ರಿ, ಎಲ್ಲೆಲ್ಲಿ ಹೋಗಿದ್ರಿ ನೀವು? ಅದೇ ನಾನು ಈಚೆ ಶಿವಮೊಗ್ಗ ಬನವಾಸಿ ಮತ್ತು ಆಚೆ ಎಲ್ಲ ಹೋಗಿದ್ದೇನೆ. ಮತ್ತು ಇಲ್ಲೆಲ್ಲ ಬೆಳ್ತಂಗಡಿ ಮತ್ತು ಸುಬ್ರಹ್ಮಣ್ಯ ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ತೀರ್ಥಹಳ್ಳಿಗೆ ಹೋಗಿದ್ದೇನೆ ಮೊದಲ ಬಾರಿಗೆ ನಾನು ತೀರ್ಥಹಳ್ಳಿಗೆ. ಅವಾಗ ಚಂದ್ರಶೇಖರ ಸರ್ ಅಂತ ಇದ್ದರು, ಅವರು ಕರ್ಕೊಂಡು ಹೋದ್ದು. ಅಲ್ಲಿ ಒಂದು ಎಕರೆ ಜಾಗದಲ್ಲಿ 4 ತರಹದ ಕೃಷಿ ಮಾಡಿದ್ದರು ಅವರು. ಅಡಿಕೆ, ಕೊಕ್ಕೋ, ಕರಿಮೆಣಸು ಮತ್ತು ಏನಾಯ್ತು ಅನಾನಸು, 4 ಒಂದೇ ತೋಟದಲ್ಲಿ ಇತ್ತು. ಹಾಗೆ ಎಲ್ಲರೂ ಮಾಡಬೇಕು, ಅದರಲ್ಲಿ ಆದಾಯ ಜಾಸ್ತಿ ಬರ್ತದೆ ಅಂತ. ಅದನ್ನು ಬಂದು ನಾನು ಈ ಕೊಕ್ಕ ನೆಟ್ಟದ್ದು, ಮತ್ತು ಬಾಳೆಗಿಡ ನೆಟ್ಟದ್ದು, ಕರಿಮೆಣಸು ನೆಟ್ಟಿದ್ದೇನೆ. ಉಂಟು ಕರಿಮೆಣಸು. ಕರಿಮೆಣಸು ಅಷ್ಟೇ, ಒಂದು 25-30 ಕೆಜಿ ಸಿಗ್ತದೆ ಅಷ್ಟೇ ವರ್ಷಕ್ಕೆ. ನೀವು ಹಾಗೆ ಅಧ್ಯಯನ ಪ್ರವಾಸದಿಂದ ಹೌದು ಸ್ವಲ್ಪ ಮಟ್ಟಿಗೆ ಉಪಯೋಗ ಆಗಿದೆ ನಿಮಗೆ? ಆಗಿದೆ ಸರ್. ನೀವು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಕೃಷಿಯನ್ನೆಲ್ಲ ನೋಡಿ ಕಲ್ತಿದ್ದೀರಾ ಏನಾದರೂ? ಅದೇ ಸರ್, ಇದೇ ಕೃಷಿ ಮಾಡಲಿಕ್ಕೆ ಇಷ್ಟು ಮಾಡಲಿಕ್ಕೆ ಕಲ್ತೇನೆ. ನೀವು ಉತ್ತರ ಭಾಗಕ್ಕೆಲ್ಲ ಹೋದ್ರಿ ಅಂತ ಹೇಳಿದ್ರು, ಅಲ್ಲೆಲ್ಲ ಬೇರೆ ಕೃಷಿಯನ್ನೆಲ್ಲ ನೋಡಿ? ಅಲ್ಲಿ ತಿಂಡಿ ಎಲ್ಲ ಮಾಡ್ತಿದ್ರು, ಖಾಲಿ ಇಬ್ಬರು ಗಂಡ ಹೆಂಡತಿ ಇಬ್ಬರೇ ಮಾಡ್ತಿದ್ರು. ನಂತರ ಹೂವಿನ ಗಿಡ ಎಲ್ಲ ಮಾಡ್ತಿದ್ರು, ಅದನ್ನು ನೋಡಿದ್ದೇನೆ ಶಿವಮೊಗ್ಗದಲ್ಲಿ. ಅದೆಲ್ಲ ಮಾಡಲಿಲ್ಲ ನಾವು, ನಮ್ಮಲ್ಲಿ ಆಗುದಿಲ್ಲ ಅಲ್ಲ ಹೂವೆಲ್ಲ. ಹೂವೆಲ್ಲ ಆಗುದಿಲ್ಲ, ಅದರಿಂದ ಹೂವಿನ ಗಿಡ ಮಾಡಲಿಕ್ಕೆ ಪ್ರಯತ್ನ ಪಡಲಿಲ್ಲ. ಸರ್ ಮಲ್ಲಿಗೆ ಗಿಡ ನೆಟ್ಟಿದ್ದೇನೆ 10 ಗಿಡ, ಈಗ ಮನೆಗೆ ಖರ್ಚಿಗೆ ತಕೊಂಡು ಅಷ್ಟೇ, ಅವರಿಗೆಲ್ಲ ಇಟ್ಟುಕೊಳ್ಳಿಕ್ಕೆ ಅಷ್ಟೇ. ಒಂದು 4 ಗಿಡ ಉಂಟಷ್ಟೇ ಮಲ್ಲಿಗೆ ಗಿಡ, ಅದು ಕೂಡ ಈ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೊಟ್ಟಿದ್ದಾರೆ. ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಿಮಗೆ ಏನು ಉಪಯೋಗ ಆಗಿದೆ ಅಂತ ಅನಿಸ್ತದೆ? ನನಗೆ ಉಪಯೋಗ ಆಗಿದೆ ಸರ್, ನನಗೆ ಏನು ಕೃಷಿ ಇರಲಿಲ್ಲ ನನ್ನ ಜಾಗದಲ್ಲಿ. ಈ ಗ್ರಾಮಾಭಿವೃದ್ಧಿ ಯೋಜನೆ ಬಂದ ಮೇಲೆ ನಾನು ಕೃಷಿ ಮಾಡಿದ್ದು. ನಂತರ ನಾನು 12 ಲಕ್ಷ ಲೋನ್ ಒಟ್ಟಿಗೆ ಇದು ವ್ಯವಹಾರ ಮಾಡಿದ್ದೇನೆ. ನನ್ನ ಮಗನ ಮದುವೆ ಮಾಡಿದ್ದೇನೆ, ಮಗಳ ಮದುವೆ ಮಾಡಿದ್ದೇನೆ, ಮನೆ ಕಟ್ಟಿದ್ದೇನೆ ಅದರಲ್ಲಿ. ಹೌದು ಸರ್. ಇದರಿಂದಾಗಿ ಕೃಷಿ ಎಲ್ಲ ಬೋರ್ವೆಲ್ ಮಾಡಿದ್ದೇನೆ. ನಂತರ ಫಸ್ಟಿಗೆ ನನ್ನ ಹತ್ರ ಬಾವಿ ಇತ್ತು, ಅದನ್ನು ಕೆರೆ ಮಾಡಿ ರಿಂಗ್ ಹಾಕಿದ್ದು. ರಿಂಗ್ ಹಾಕಿ ಪಂಪು ಎಲ್ಲ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಆದದ್ದು. ನಾನು ದುಡ್ಡು ಕಂತು ಇದು ಮಾಡಿದ್ದೇನೆ, ಆದರೂ ನನಗೆ ಲಾಭ ಆದ್ದು ಗ್ರಾಮಾಭಿವೃದ್ಧಿ ಯೋಜನೆ. ಅದರಿಂದಾಗಿ ಬೇರೆ ಏನು ನೀವು ಅದಕ್ಕೆ ಅದರ ಜೊತೆ ಸೇರಿದ್ರಿಂದ ಕಲ್ತ್ರಿ? ಯೋಜನೆಯಲ್ಲಿ ಜಾಸ್ತಿ ಮೀಟಿಂಗ್ ಇದ್ದರೆ ಹೋಗ್ತೇನೆ ಸರ್. ನಂತರ ನನ್ನನ್ನು ಒಕ್ಕೂಟ ಅಧ್ಯಕ್ಷ ಮಾಡಿದ್ರು. ಅಲ್ಲೆಲ್ಲ ನಾನು ಈ ಒಕ್ಕೂಟ ಅಧ್ಯಕ್ಷ ಇರುವಾಗ ಅಲ್ಲಿಗೆ ಇಲ್ಲಿಗೆ ಹೋಗ್ತಿದ್ದೆ, ಅಲ್ಲೆಲ್ಲ ನನಗೆ ಗೊತ್ತಾಗ್ತಿತ್ತು. ಹಾಗೆ ಹೌದು ಸರ್. ಆದ್ದರಿಂದ ನಿಮಗೆ ಈ ಎಲ್ಲ ನಿಮ್ಮ ಬೆಳವಣಿಗೆಗೆ ಸ್ವಲ್ಪ ಮಟ್ಟಿಗೆ ಕಾರಣ ಸರ್ ಅಲ್ವಾ? ಹೌದು. ಇನ್ನು ಮುಂದೆ ಏನಾದರೂ ಮಾಡಬೇಕು ಅಂತ ಉಂಟಾ ಈ ನಿಮ್ಮ ಯೋಜನೆಯಲ್ಲಿ? ಇನ್ನು ಇಲ್ಲ ಸರ್, ಇದ್ದದನ್ನು ಸರಿಯಾಗಿ ನೋಡಿಕೊಳ್ಳೋದು. ಇದ್ದದನ್ನು ಸರಿಯಾಗಿ ನೋಡಿಕೊಳ್ಬೇಕು. ಹೌದು ಹೌದು ಸರ್. ಈಗ ಹೊಸ ಕೃಷಿ ಯಾವುದು ಮಾಡಬೇಕು ಅಂತ ಇಲ್ಲ, ಮಾಡಲಿಕ್ಕಿಲ್ಲ. ಮಾಡಲಿಕ್ಕಿಲ್ಲ. ಇರುವ 10 ವರ್ಷ ಒಂದು 50 ಗಿಡ ನೆಟ್ಟಿದ್ದೇನೆ. ಅದು ಗುಡ್ಡ ಇತ್ತು, ಗುಡ್ಡವನ್ನು ಸಮತಟ್ಟು ಮಾಡಿ ನಂತರ ಒಂದು ಮನೆ ಕಟ್ಟಬೇಕು ಅಂತ ಮಾಡಿ ಇಟ್ಟಿದ್ದೇನೆ. ಅದೊಂದು ಕಟ್ಟಲಿಕ್ಕೆ ಉಂಟು. ಕಟ್ಟಲಿಕ್ಕೆ ಉಂಟು. ಹೌದು. ಅದು ನಿಮ್ಮ ಇನ್ನು ಮುಂದಿನ ಯೋಜನೆ? ಮುಂದಿನ ಯೋಜನೆ. ಒಳ್ಳೆಯದು ಗಿರೀಶ್ ಗೌಡ್ರೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ನೀವು ಮಾತಾಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿ ಅನುಭವ ಈ ಬಗ್ಗೆ ಗಿರೀಶ್ ಗೌಡ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್, ಕಾರ್ಯಕ್ರಮದ ಪ್ರಾಯೋಜಕರು